ಮೂಲ ಹೊಂಡ ಬೇಕ್ರಿ. ಪ್ರತಿಯೊಬ್ಬ ರೈತಿಗೆ ಬೇಕು, ದೊಡ್ಡದಿಲ್ಲಿ ಸಣ್ಣದಿಲ್ಲಿ, ಅವ್ರ ತಕ್ಕಂಗೆ ಹೊಂಡ ಬೇಕು. ನೀವು ಮೂಲ ನೀರಿನ ನೋಡ್ಸೋಲತ್ತ ಸರ್ ನಿಮಗೆ ಅಂದ್ರೆ ನೀರಿಂದ ಯಾವತ್ತೂ ಕೊರತೆ ಇಲ್ಲಂದಂಗೆ? ಇಲ್ಲ ಸರ್, ಈಗ 2 ವರ್ಷದ ಮಳೆಗಾಲದಾಗ ಏನೂ ಕೊರತಿಲ್ಲ. ಬ್ಯಾಸಿಗಿನೂ ಜಕ್ಕೋಬೋದು ನಾವು ನೀರು ಸಣ್ಣ ಪುಟ್ಟ, ಯಾಕಂದ್ರೆ ಸಾಕಿರ್ತದೆ ನಮ್ಮಲ್ಲಿ ಹೊಂಡದಾಗ. ಅದು ಸುಮಾರು 1 ತಿಂಗಳು 2 ತಿಂಗಳು ಮಾರ್ಚಿಂದ ಬೇಕಾದಂಗೆ ಹೊರ ನೀವು ಮೆರಗಾ ಮಿಂಚುವರೆಗೆ 2 ತಿಂಗಳು ನೀರು ಸೋರಿಸುತ್ತದೆ. ಆ ನೀರಿನ ಸವಲತ್ತು ನಮ್ಗೆ ರೀ. ಈಗೇನಿದು ಸಮುದಾಯ ಕೆರೆ ಆಗ್ಯದ, ಅದರ ನಂತರ ಬೋರ್ವೆಲ್ದೊಳಗೆ ಆಮೇಲೆ ಏನು ನೀರಿನ ಮೂಲಗಳದಾವ ಅಲ್ಲಿ ನೀರು ಮರುಪೂರ್ಣ ಆಗ್ಯದ ಅಂತ ಹೇಳಿ ಅನಿಸ್ತದ? ಅದರೊಳಗೆ ನೀರು ಹೆಚ್ಚಿಗೆ ಬಂದ ಅನಿಸ್ತದ ತಮಗೆ? ಈ ಹೊಂಡದಿಂದ ಬರಲ್ಲ ಸರ್, ಯಾಕಂದ್ರೆ ಪ್ಲಾಸ್ಟಿಕ್ ಇರ್ತದೆ, ಅದಕ್ಕೆ ಪ್ಲಾಸ್ಟಿಕ್ ಅದು ಮ್ಯಾಕ್ಸಿಮಮ್ ನೋಡ್ರಿ ಈಗ 500 mm ಅದ ಗೇಜ್. ಅದು ಪ್ಲಾಸ್ಟಿಕ್ ನಾವು ಸರ್ವೆ ಸಾಮಾನ್ಯ 20 ವರ್ಷ ಬರ್ತದೆ ಅಂತ ಹೇಳ್ತಾರೆ. ನಾವು 8 ವರ್ಷ ಮಾಡೀವಿ, ಈಗ 8 ವರ್ಷನಾಗ ಏನೂ ಆಗಿಲ್ಲ. ಪ್ಲಾಸ್ಟಿಕ್ ರೆನೋಮೇಟ್ ಕಂಪ್ನಿದು ಹಾಕೀವಿ, ಬೆಸ್ಟ್ ಕ್ವಾಲಿಟಿ ಅದ, ಸರ್ವಿಸ್ ಚಲೋ ಅದ, ಚಲೋ ನೀರಿನ ಹಂಗೇನಿಲ್ಲ ರೀ. ನಾವು ನೀರಿಗೆ ಬೋರ್ಗಳು ಏನು ಮಾಡ್ಕೊಂಡಿವಿ ರೀ, ರೀಚಾರ್ಜ್ ಮಾಡ್ಕೊಳಕ್ಕೆ ಅಲ್ಲೇ ಹೊಂಡ ಮಾಡ್ಕೊಂಡಿವಿ. ಸುಮಾರು ನೀರು ಬರ್ತದೆ ನಮ್ಗೆ 4-5 ಕಿಲೋಮೀಟ್ರ್ ಮ್ಯಾಗಿನ ನೀರು. ಆ ನೀರು ಬರುವಂಥ ದೊಡ್ಡ ದೊಡ್ಡ ಒಡ್ಡಗಳವ, ಆ ಒಡ್ಡಿನ ನೀರು ತೊಳ್ಕೊಂಡು ಆಮೇಲೆ ಮುಂದೆ ಸೋರ್ಸ್ ಮಾಡ್ಕೊಳಕ್ಕೆ ತೆಗ್ಗಗಳು ಮಾಡ್ಕೊಂಡಿವಿ, ಅದರಿಂದ ಬಾಯಿಗೆ ಹೋಗ್ತಾವೆ ಮತ್ತು ಬೋರ್ಗಳು ರೀಚಾರ್ಜ್ ಮಾಡ್ಕೊಳಕ್ಕೆ ಮಾಡ್ಕೊಂಡಿವಿ ಸರ್. ಮೂಲ ನೀರು ರೀಚಾರ್ಜ್ ಆಗತ್ತೆ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ರೀ. ಮಳೆಗಾಲ ಜಾಸ್ತಿ ಹೊರಗೆ ಹೋಗ್ಬಿಡೋದು ನೀರು, ಆದಷ್ಟು ಇಂಗ್ಲಕ್ಕೆ ಪ್ರಯತ್ನ ಮಾಡಿಸಿ ಇಂಗ್ಲಿಷ್ ಆದಷ್ಟು ಬಿಡ್ತೀವಿ ಹೆಚ್ಚಿಂದು. ಮಳೆ ನೀರನ್ನು ಸಹಿತ ತಾವು ಇಂಗಿಸ್ತಾ ಇದ್ದೀರ ಸರ್? ಇಂಗಿಸ್ತೀವಿ. ಈಗ ನಮ್ಮ ರೈತರು ಇಂಥ ಒಂದು ನೀರನ್ನ, ಮಳೆ ನೀರನ್ನ ಉಪಯೋಗ ಮಾಡ್ಕೊಳ್ಬೇಕು ಮತ್ತೆ ಇರುವಂತಹ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸಬೇಕು, ರಾಸಾಯನಿಕಗಳನ್ನ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಅಕಸ್ಮಾತ್ ಅವರು ತಮ್ಮ ಕಡೆ ಬಂದ್ರ ತಾವು ಅವರಿಗೆ ಏನೇನು ಒಂದು ಪಾಠಗಳನ್ನು ಹೇಳಬೇಕು, ತಮ್ಮ ಹೊಲದ ಮೂಲಕ ಅದನ್ನ ತಿಳಿಸುವಂತಹ ಒಂದು ವ್ಯವಸ್ಥೆ ಮಾಡ್ತೀರಿ? ದಯವಿಟ್ಟು ಬರ್ಲಿ ಸರ್. ಒಬ್ಬರಿಗೊಬ್ಬರು ರೈತರು ಸ್ವಭಾವ ಅದ, ರೈತಂದು ಒಂದು ಹುಟ್ಟು ಗುಣ ಅದ, ಅದನ್ನು ಮುಚ್ಚಿಟ್ಕೊಂಡು ಹೋಗೋದಲ್ಲ. ಅದು ಪ್ರತಿಯೊಬ್ಬನಿಗೆ ದಾರಿ ಎರಿಲೇಬೇಕು. ಒಬ್ಬರು ಬಾಯಿಲಿ ಹೇಳೋದಾಗಲ್ಲ, ಬಂದು ಸೋರ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಪ್ರತಿಯೊಬ್ಬರು ನೋಡಿ ಮಾಡ್ಲಿಕ್ಕೆ ಭಾಳ ಯೋಗ್ಯ. ನಾನು ಸೂರಾಗಡೆ ಸಾಕಷ್ಟು ಹೋಗಿದ್ದೀನಿ. ಈಗ ನಾನು ಸುತ್ತ ಸುತ್ತ 4-5 ರಾಜ್ಯ ಗೊತ್ತಿಗಿದ್ದೀನಿ ಸರ್. ಗುಜರಾತ್ ಹೋಗಿನಿ, ರಾಜಸ್ಥಾನ ಹೋಗಿನಿ, ಆಮೇಲೆ ಆಂಧ್ರ ಹೋಗಿನಿ, ತಮಿಳ್ನಾಡು ಹೋಗಿನಿ, ಕೇರಳ ಹೋಗಿನಿ, ಮಹಾರಾಷ್ಟ್ರ ಅಂತೂ ಪ್ರತಿ ಪಕ್ಕದಾಗ ನಾವು ದ್ರಾಕ್ಷಿ ಮಾಡಿದ್ದೀನಿ. ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ತಿರುಗಾಡಿವಿ ದ್ರಾಕ್ಷಿ. ಮಹಾರಾಷ್ಟ್ರ ಬರ್ಬೋದು ಸರ್, ಬಂದು ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಸರ್. ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 7624943677. ಆತ್ಮೀಯರೆ, ನಿಂಗಣ್ಣ ಭಾವಿಕಟ್ಟಿಯವರು ಹೇಳಿದಂತಹ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7-6-24-9-3-6-7-7 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಬಹುದು, ಮತ್ತೆ ಅವರ ಜೊತೆಗೆ ವಿಚಾರ ವಿನಿಮಯ ಕೂಡ ಮಾಡಬಹುದು, ಮಾರ್ಗದರ್ಶನ ಪಡ್ಕೊಳ್ಬಹುದು. ಒಳ್ಳೆಯದು ನಿಂಗಣ್ಣ ಭಾವಿಕಟ್ಟಿಯವರೇ, ಇಲ್ಲಿ ತನಕ ತಮ್ಮ 3 ದಶಕಗಳ ಒಂದು ಕೃಷಿ ಅನುಭವವನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಯಾವ ರೀತಿಯಾದಂಥ ಒಂದು ಕೃಷಿ ಆ ಟೈಮ್ನೊಳಗಿತ್ತು, ಮತ್ತು ಏನೇನು ಬದಲಾವಣೆಗಳಾಗ್ಯಾವ, ಮತ್ತು ನಾವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿಂದಗಿ ತಾಲೂಕು ಬ್ಯಾಕೋಡ ಗ್ರಾಮದ ಹಿರಿಯ ರೈತರಾದ ನಿಂಗಪ್ಪ ಧರ್ಮಣ್ಣ ಬಾವಿಕಟ್ಟೆ ಅವರೊಂದಿಗೆ ಸಮಗ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಕಲ್ಲಪ್ಪ ಬಸಪ್ಪ ಆದಪ್ಪನವರ್ ಮತ್ತು ಸಂಗಡಿಗರಿಂದ ಕರಡಿಮಜಲು. ಒಂಬತ್ತು ಮಾತ್ರ ಮಟ್ಟತ್ತಾಳ ಮಿಶ್ರ ಜಾತಿ. ಇದುವರೆಗೆ ಜಮಖಂಡಿ ತಾಲೂಕು ಕಂಕನವಾಡಿಯ ಕಾಳಪ್ಪ ಬಸಪ್ಪ ಅಡವೆಪ್ಪರ್ ಮತ್ತು ಸಂಗಡಿಗರಿಂದ ಕರಡಿಮಜಲು ಕೇಳುತ್ತಿದ್ದೀರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕಿಸಾನ್ ವಾಣಿ